ಚಾಲನೆಯನ್ನು ನೀಡಲಿದ್ದಾರೆ. ಶ್ರೀರಂಗಪಟ್ಟಣ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವನಾರಾಯಣ ಸ್ವಾಮಿ ಚಲುವರಾಯಸ್ವಾಮಿ ಉದ್ಘಾಟನೆ ಮಾಡಲಿದ್ದಾರೆ. ಸಂವಿಧಾನದ ಆಶಯದಂತೆ ಜನಸಾಮಾನ್ಯರಿಗೆ ನ್ಯಾಯಯುತವಾದ ಜೀವನವನ್ನು ಒದಗಿಸುವುದು ಸರ್ಕಾರದ ಮುಖ್ಯ ಗುರಿಯಾಗಿದೆ ಎಂದು ನ್ಯಾಯಮೂರ್ತಿ ಹಾಗೆ ಉಪ ಲೋಕಾಯುಕ್ತರಾದಂತಹ ಕೆಎನ್ ಫಣೀಂದ್ರ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿಂದು ಸಾರ್ವಜನಿಕ ಕುಂದುಕೊರತೆಗಳ ಅಹವಾಲು ಸ್ವೀಕಾರ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ಸಂವಿಧಾನದ ಆಶೋತ್ತರದ ಅಡಿಯಲ್ಲಿ ಲೋಕಾಯುಕ್ತ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿನ ಹಿರಿಯ ಸಾಹಿತಿ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ ಬೆಂಗಳೂರಿನಲ್ಲಿ ಇಂದು ನಿಧನ. ಪ್ರಧಾನಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರ ತೀವ್ರ ಸಂತಾಪ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ, ನ್ಯಾಯಿಕ ವಿಚಾರಣೆ ನಾಳೆಗೆ ಮುಂದೂಡಿಕೆ. ಸಾಮಾಜಿಕ ಜಾಲತಾಣಗಳಲ್ಲಿನ ಅಂಶ ನಿರ್ಬಂಧಿಸುವ ಕ್ರಮ ಪ್ರಶ್ನಿಸಿ ಎಕ್ಸ್ಕಾರ್ಪ್ ಸಲ್ಲಿಸಿದ ಅರ್ಜಿ ವಜಾಗೊಳಿಸಿದ ಉಚ್ಚ ನ್ಯಾಯಾಲಯ. ಮೈಸೂರಿನಲ್ಲಿ ಕಳೆಗಟ್ಟಿದ ದಸರಾ. ನೈರುತ್ಯ ರೈಲ್ವೆಯಿಂದ 51 ಹೆಚ್ಚುವರಿ ವಿಶೇಷ ರೈಲ್ವೆ ಸೇವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಕೇಳುಗರೆ, ಸೆಪ್ಟೆಂಬರ್ 18 ಸೆಪ್ಟೆಂಬರ್ 28 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ, ಈ ವಿಷಯ ಸಂಬಂಧಿಸಿದಂತೆ ಕೇಳುಗರ ಸಂದೇಹಗಳಿಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಉತ್ತರಿಸಲಿದ್ದಾರೆ ಕೆಪೆಕ್ ನಿರ್ದೇಶಕರಾದ ಸಿಎನ್ ಶಿವಪ್ರಕಾಶ್ ಹಾಗೂ ಜಂಟಿ ಕೃಷಿ ನಿರ್ದೇಶಕರಾದ ಶಿವಕುಮಾರ್ ಎಚ್ಕೆ ಅವರು. ಕಾರ್ಯಕ್ರಮ ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಕೇಳಿ, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಎಲ್ಲರಿಗೂ ನಮಸ್ಕಾರ. ರಾಜ್ಯವ್ಯಾಪಿ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಪ್ರಸಾರ ಹಲೋ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳುಗರೇ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮದ ವಿಷಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, PMFME ಕೆಪೆಕ್ ಅಂತ ಇರುತ್ತದೆ. ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸುತ್ತಿರುತ್ತಾರೆ ಕೆಪೆಕ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಸಿಎನ್ ಶಿವಪ್ರಕಾಶ್ ಅವರು. ಶ್ರೀ ಸಿಎನ್ ಶಿವಪ್ರಕಾಶ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹಾಗೆ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಕೆಪೆಕ್ನ ಜಂಟಿ ಕೃಷಿ ನಿರ್ದೇಶಕರಾದ ಶಿವಪ್ರಕಾಶ್ ಎಚ್ಕೆ ಅವರು. ತಮಗೂ ಕೂಡ ಶಿವಪ್ರಕಾಶ್ ಅವರೇ, ಶಿವಕುಮಾರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಮತ್ತೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ಮತ್ತೆ ಕರೆ ಮಾಡಬೇಕಂದ್ರೆ ದಯವಿಟ್ಟು ನಮ್ಮ ಫೋನ್ ಸಂಖ್ಯೆನ ಬರ್ಕೊಳ್ಳಿ. ನಮ್ಮ ಫೋನ್ ಸಂಖ್ಯೆಗಳು ಇರುತ್ತಿವೆ, 2-2-3-7-4-7-7, 2-2-3-7-4-7-7. ಇನ್ನೊಂದು ಫೋನ್ ಸಂಖ್ಯೆ 2-2-3-7-4-8-8, 2-2-3-7-4-8-8. ಎಷ್ಟಿಡಿ ಕೋಡ್ ಸಂಖ್ಯೆ 0-8-0. ಹಾಗಿದ್ರೆ ಬನ್ನಿ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ವಿಷಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, PMFME ಕೆಪೆಕ್ ಇದು ಆಗಿರುತ್ತೆ. ಮೊದಲೇದಾಗಿ ನಾವೇ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಶಿವಪ್ರಕಾಶ್ ಸರ್ ಅವರೇ, ಇವತ್ತು ಈ ಒಂದು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ನಮ್ಮ ಕೃಷಿ ಇಲಾಖೆ ವತಿಯಿಂದ ರಾಜ್ಯ ಸರ್ಕಾರ ಯಾವ ಒಂದು ಉದ್ದೇಶ ಇಟ್ಕೊಂಡಿದೆ ಈ ಯೋಜನೆ ಜಾರಿಗೆ ತಂದ ಒಂದು ವಿಷಯದ ಕುರಿತು? ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇದು ಕ್ಯಾಪೆಕ್ ಸಂಸ್ಥೆ ಬಂದೇ ಮೊದಲಾಗಿ ಕೃಷಿ ಸಚಿವರ ಅಧೀನದಲ್ಲಿ ಬರುವಂಥ ಒಂದು ಮಂಡಳಿ, ಕರ್ನಾಟಕ ಸ್ಟೇಟ್ ಆಗ್ರೋ ಪ್ರೊಸೆಸಿಂಗ್ ಅಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಮಾನ್ಯ ಸಚಿವರಾದ ಚರುವರಾಯಸ್ವಾಮಿ ಅವರ ಅಧೀನದಲ್ಲಿ ಬರುವಂಥದ್ದು. ಈ ಸಂಸ್ಥೆ ಬಂದು PMFME, ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ, PMFME ಯೋಜನೆ ಅಂತ ಇದೆ. ಕಿರು ಆಹಾರ ಸಂಸ್ಕರಣೆ ಘಟಕಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಇದು ಧನ ಸಹಾಯ ಕೊಡುವಂಥ ಒಂದು ಯೋಜನೆ. ಈ ಯೋಜನೆಯನ್ನು ನಾವು ಜಾರಿಗೆ ತರ್ತಾ ಇರೋವಂಥ ಸಂಸ್ಥೆ ನಾವು, ಏನು ಕ್ಯಾಪೆಕ್ ಅಂತ. ಇದೆರಡು ಟರ್ಮ್ಸ್ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಈಗ ಕ್ಯಾಪೆಕ್ ಸಂಸ್ಥೆಯಿಂದ ಏನು ಮಾಡ್ತೀವಿ ಅಂದರೆ, ಕಿರು ಆಹಾರ ಸಂಸ್ಕರಣೆ ಅಂದ ತಕ್ಷಣ ಏನಪ್ಪ ಇದು, ಯಾವ ಇಂಡಸ್ಟ್ರಿ, ಏನಿದು ಅಂತ ಒಂದು ಸ್ವಲ್ಪ ಕುತೂಹಲ ಇರುತ್ತೆ, ಸ್ವಲ್ಪ ಒಂದು ಅಂಜಿಕೆನೂ ಇರುತ್ತೆ ಅಂದ್ಕೊಳ್ಳಿ. ಆ ಅಂಜಿಕೆ ಕುತೂಹಲ ಎಲ್ಲನೂ ಸುಧಾರಿಸೋಕ್ಕೆ ಅಂತ ನಮ್ಮ ಆಕಾಶವಾಣಿಯವರು ಇವತ್ತು ನಮ್ಮನ್ನು ಕರೆದಿದ್ದಾರೆ, ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ತಾವು ಬಂದೇ ಸಂಸ್ಕರಣೆ ಅಂದರೆ ಏನು, ಈಗ ಜೋಳ ಅಥವಾ ರಾಗಿ ಅಥವಾ ಭತ್ತ ನಮ್ಮ ಕೃಷಿ ಬೆಳೆಗಳು, ಆ ಬೆಳೆಗಳನ್ನು ನಾವು ತಗೊಂಡೋಗಿ APMCಲೋ ಅಥವಾ ಇನ್ನೆಲ್ಲೋ ಮಾರ್ತೀವಿ ಅಂದಾಗ ಅದಕ್ಕೊಂದು ಬೆಲೆ ಇರುತ್ತೆ ಅಷ್ಟೇ. ಅದೇ ಅದನ್ನೇ ನಾವು ಒಂದು ಅದರದ್ದು ಅವತಾರ ರೂಪನ ಬದಲಾವಣೆ ಮಾಡ್ತೀವಿ ಅಂದ್ಕೊಳ್ಳಿ, ಅದನ್ನು ಮಿಲ್ಗೆ ಹಾಕೋ ಅಥವಾ ಏನೋ ಒಂದು ಅದನ್ನು ಪುಡಿ ಮಾಡಿಸೋ, ಪೌಡ್ರ್ ಮಾಡೋ, ಬೇಳೆ ಮಾಡೋ, ತೊಗರಿನ ಬೇಳೆ ಮಾಡೋ, ಇದು ಮಾಡಿದಾಗ ಅದನ್ನು ಸಂಸ್ಕರಣೆ, ಮ್ಯಾನುಫ್ಯಾಕ್ಚರಿಂಗ್ ಅನ್ನೋ ವರ್ಡ್ ಯೂಸ್ ಮಾಡಲ್ಲ ನಾವು, ಉತ್ಪಾದನೆ ಅನ್ನೋದು ಮಾಡಲ್ಲ, ಅದನ್ನು ಸಂಸ್ಕರಣೆ ಅಂತೀವಿ. ರಾಗಿನ ಹಿಟ್ಟು ಮಾಡಿ, ಹಿಟ್ಟಿನಿಂದ ರಾಗಿ ಬಿಸ್ಕೆಟ್ ಮಾಡಿ, ಹಿಟ್ಟಿನಿಂದ ನಾವು ರಾಗಿ ಮಾಲ್ಟ್ ಮಾಡಿ, ಅಥವಾ ರಾಗಿ ನಮ್ಮ ನೋಡಿ ಇಲ್ಲಿ ಸೌತ್ ಕರ್ನಾಟಕದಲ್ಲಿ ರಾಗಿ ಬೆಳೀತಾ ಇದ್ರು, ನಾನು ನಾರ್ತ್ ಕರ್ನಾಟಕದಲ್ಲಿ ಹೋದ್ರೆ ರಾಗಿದು ಒಣ ರೊಟ್ಟಿ ಕೊಟ್ಟರು, ಭಾರಿ ಆಶ್ಚರ್ಯ ಆಯ್ತು, ಬಾರಿ ಚೆನ್ನಾಗಿತ್ತು. ಅಂದ್ರೆ ಮೂಲ ಉತ್ಪನ್ನ ನಮ್ದೇ ಇರ್ತದೆ, ಮೂಲ ಉತ್ಪನ್ನ, ಆ ಮೂಲ ಉತ್ಪನ್ನಕ್ಕೆ ನೀವು ಅಲ್ಲೇ ಮಾರಿದ್ರೆ ನಿಮ್ಗೆ ಬೆಲೆ ಸಿಗಲ್ಲ, ಅಂದ್ರೆ ಬೆಲೆ ಸಿಗುತ್ತೆ, ಕಡಿಮೆ ಸಿಗುತ್ತದೆ, ಆದ್ರೆ ಅದೇ ಉತ್ಪನ್ನನ ನೀವು ಸಂಸ್ಕರಣೆ ಮಾಡಿ ಮಾರಿ ಅಂತ ತಾವು ಈ ತರ. ಆ ಸಂಸ್ಕರಣೆ ಮಾಡಿದಾಗ ದುಪ್ಪಟ 3-4 ಮೌಲ್ಯ ವರ್ಧನೆ ಆಗುತ್ತೆ. ಅದಕ್ಕೆ ರೈತರು ಬೆಳೆ, ರೈತರು ಬೆಳೆನ ನೀವು ತಗೊಂಡು ಮೌಲ್ಯ ವರ್ಧನೆ ಮಾಡಿ ಸಂಸ್ಕರಣೆ ಮಾಡಿದ ಮೌಲ್ಯ ವರ್ಧನೆ ಆಯ್ತದೆ, 1-2-3 ಲಾಭದಾಯಕ ಇರುತ್ತೆ. ಆ ಕೆಲಸಕ್ಕೆ ಕೈ ಹಾಕಿ, ಇದು ದೊಡ್ಡ ಸ್ಕೇಲಲ್ಲಿ ಮಾಡುವಂಥದ್ದು ಏನಿರಲ್ಲ. ಕಿರು ಅನ್ನೋದು ಸ್ಮಾಲ್ ಸ್ಕೇಲ್ಗೆ ಇವಾಗ ಡೆಫಿನೇಷನ್, ಭಾರಿ ದೊಡ್ಡ ಡೆಫಿನೇಷನ್ ಇದೆ ಅದಕ್ಕೆ. ಇದಕ್ಕೆ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ನಮ್ಮ ಸರ್ಕಾರ ಹೇಳುತ್ತೆ. ಅಂದ್ರೆ ಸರ್ ಹೇಳ್ಬೇಕಂದ್ರೆ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಮ್ಮ ಸಚಿವಾಲಯ ಏನು ಕೃಷಿ ಮಂತ್ರಾಲಯದ ವತಿಯಿಂದ ಈ ಕೃಷಿಯಲ್ಲಿ ತೊಡಗಿಸಿಕೊಂಡಂತ ಯುವಕ ಯುವತಿಯರಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಮಾಡಬೇಕು, ಅವ್ರದೇ ಆದ ಒಂದು ಉದ್ಯಮ ಸ್ಥಾಪನೆ ಮಾಡಿಕೊಂಡು ಹೋಗಿ ಅಂತ ತಾವು ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀರಿ ಅಂತ. ಹೌದು, ಅದೇ ತಾವು ಮಾತಾಡುವಾಗ ಉದ್ಯಮ ಅನ್ನೋ ಒಂದು ಶಬ್ದ ಬಳಕೆ ಆಯಿತು, ಅದನ್ನು ನಾವು ಸಂಸ್ಕರಣೆ ಅಂತೀವಿ. ಅದು ಕಿರು ಗಾತ್ರದ್ದು ಉದ್ಯಮ ಅಂದ ತಕ್ಷಣ ಅಯ್ಯೋ ನಮ್ಗೆ ಯಾಕಪ್ಪ ಇಂಡಸ್ಟ್ರೀಸು ಅಂತ ನಮ್ಮ ರೈತ ಬಾಂಧವರ ಮಕ್ಕಳು ಅಯ್ಯೋ ಬೇಡಪ್ಪ ಅಂತ ಅವರು ಹಿಂಜರಿತಾರೆ. ಅದ್ರ ಬದಲ ನಾವೇನ್ ಮಾಡ್ತೀವಿ, ಇದು ಕಿರು ಆಹಾರ ಸಂಸ್ಕರಣೆ ಘಟಕ ಅಂತ ಹೇಳಿಟ್ಟು ಅದಕ್ಕೆ ಒಂದು ಯೋಜನೆ ತಂದಿದ್ದೀವಿ. ಯೋಜನೆಯಲ್ಲಿ ಏನು ಅನ್ನೋದು ನಿಮ್ಗೆ ಆಶ್ಚರ್ಯ ಆಗ್ಬೋದು ಕೇಳುಗರಿಗೆ, ಯಾಕೆಂದ್ರೆ 15 ಲಕ್ಷದವರೆಗೆ ನಾವು ಧನ ಸಹಾಯ ಕೊಡ್ತೀವಿ. 15 ಲಕ್ಷದವರೆಗೆ ಧನ ಸಹಾಯ ಸಬ್ಸಿಡಿ ಅಂದ್ರೆ ನಿಮಗೆ ಅದು ಬಂದು ಕೈಗೆ ತಲುಪದ, ಇದು ಡೈರೆಕ್ಟ್ ಕೈಗೆ ಬರೋಲ್ಲ. 3 ವರ್ಷದಕ್ಕೆ ಒಂದು ಬ್ಯಾಂಕ್ ಸಾಲಕ್ಕೆ ಲಿಂಕ್ ಮಾಡಿ, 50% ಬ್ಯಾಂಕ್ ಸಾಲಕ್ಕೆ ಲಿಂಕ್ ಮಾಡಿ ನಾವು ಕೊಡ್ತೀವಿ ಅದನ್ನ. ಸೊ ಅದು ಧನ ಸಹಾಯ ಪ್ಲಸ್ ಬ್ಯಾಂಕ್ ಸಾಲ. ಇದರಲ್ಲಿ 30 ಲಕ್ಷದವರೆಗೂ ಒಂದು ಪ್ರಾಜೆಕ್ಟ್ ನೀವು ಹಾಕಿದ್ರೆ, ಆ ಪ್ರಾಜೆಕ್ಟ್ ಬಗ್ಗೆ ಹೇಳ್ತೀನಿ ಯಾವ ರೀತಿ ಹಾಕ್ಬೋದು ಅಂತ. ನಿಮ್ಗೆ 15 ಲಕ್ಷ 50% ವರೆಗೆ ನಿಮ್ದೇ ಆಗುತ್ತೆ. ಸರ್, ಈಗ ಅನೇಕ ಉತ್ಸಾಹಿಗಳು ರೈತ ಮಕ್ಕಳು ಕರೆ ಮಾಡ್ಬೇಕಂತ ಕಾಯ್ಕೋತಾ ಕುಂತಾರೆ. ಒಂದು ಕರೆಯನ್ನ ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ, ಹೆಸರೇಳಿ ಸರ್, ಎಲ್ಲಿಂದ ಯಾವರು? ಸರ್, ನಾವು ಹಾಸನ ಜಿಲ್ಲೆ ಹಾಸನ ತಾಲೂಕು ಶಾಂತಿಗ್ರಾಮ ಮುರ್ಕುಲೆಯಿಂದ ದೇವರಾಜು ಅಂತ ಮಾತಾಡ್ತೇವೆ. ದೇವರಾಜ್ ಅವ್ರೆ, ನಿಮ್ ರೇಡಿಯೋ ಸೆಟ್ ಅನ್ನು ದೂರ ಇಟ್ಟು ಮಾತಾಡಿ. ಸರ್, ನೀವು ಮಾಡ್ತಾರೆ ಸ್ಕೀಮ್ ಸರಿ ಇದೆ ಮಾತಾಡಿ. ಏನಂದ್ರೆ ಜಮೀನುಗಳು ಕಡಿಮೆ ಇರೋದ್ರಿಂದ ವಿಸ್ತೀರ್ಣ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಜಿಲ್ಲೆಯಲ್ಲೂ ಇರ್ಬೋದು ಕಡಿಮೆ. ಸಂಸ್ಕರಣೆ ಮಾಡಕ್ಕೆ ಅಂದ್ರೆ ಸ್ವಲ್ಪ ಬೆಳೆ ಬೇಕಂದ್ರೆ ಮಾಡಕ್ ಸಾಧ್ಯ ಆಗಕ್ಕಲ್ಲ. ಆದ್ರೆ ಸರ್ಕಾರ ವತಿಯಿಂದ ನಮ್ಮಲ್ಲಿ ತಗೊಂಡು ಹೆಚ್ಚು ದುಡ್ಡುಗಳಲ್ಲಿ ಅಂದ್ರೆ ನಮ್ಮ ಅವರು ಸಂಸ್ಕರಣೆ ಮಾಡಿ ನಮ್ಗೆ ಬೆಳೆಸ್ಕೊಂಡು. ಬೆಳೆ ಕಡಿಮೆ ಬೆಳೀತಾ ಇದ್ದೀರಿ, ಮಾಡಕ್ ಆಗಲ್ಲ ಅಂತ ಹೇಳ್ತೀರಿ. ಅದೇ ಈಗ ನಾವು ಒಂದ್ 2 ಕಡಿಮೆ ಅದೆಲ್ಲ ಸಂಸ್ಕರಣೆ ಮಾಡಕ್ ಹಾಕಲ್ಲ. ಬೆಳೆದಿರ್ತೀವಿ ಏನೋ ಒಂದ್ 10 ಕ್ವಿಂಟಲ್ 20 ಕ್ವಿಂಟಲ್ ರಾಗಿ ಬೆಳಿತೀವಿ, ಸಂಸ್ಕರಣೆ ಮಾಡ್ಕೊಳ್ಳಲ್ಲ. ಸರ್ಕಾರ ಸಂಸ್ಕರಣೆ ಮಾಡ್ಕೊಂಡು ಯಾವ ರೇಟ್ ಬಿಡ್ತಾ ಅದ್ರಲ್ಲಿ ಜನರಿಗೆ ಏನು ಅಲ್ಲಿ ತಂದು ಇಟ್ಟಿರ್ತಾರೆ ಅದನ್ನ ದುಡ್ಡು ನೀವು ಕೊಡ ಅಂತ. ಅಲ್ಲ, ನೀವು ಒಂದು ಈ ಒಂದು 10-20 ಕ್ವಿಂಟಲ್ ಬೆಳೆದ್ರೆ ಕೆಲವೊಂದಿಷ್ಟು ನೀವು ಮಾರೋದನ್ನ ಇದನ್ ಮಾಡ್ಬೋದಲ್ಲ ಅಂತ. ಮಾರೋ ಒಂದು ಐಟಮ್ ಇದು ಇದನ್ನ ನೀವು ಮಾರೋ ಒಂದು ಮಾಲ್ಗಳನ್ನ ನೀವು ಇಲ್ಲಿ ಸಂಸ್ಕರಣೆ ಮಾಡಿ ಮಾರಿದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಲಾಭ ಸಿಗ್ತದೆ ಅನ್ನೋದು ಈ ಒಂದು ವಿಷಯದ ಉದ್ದೇಶ. ಸಂಸ್ಕರಣೆ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಕಡಿಮೆ ಕ್ವಾಂಟಿಟಿ ಎಲ್ಲಾನು ಹೊಂದಿರೋ ಅಂತ ಮಿಡ್ಲ್ ಕ್ಲಾಸ್ ಕಡಿಮೆ ಏನು ಹೇಳ್ತೀವಿ 2 ಎಕರೆ 3 ಎಕರೆ. ಇಲ್ಲ, ನೀವು ಹೇಳೋ ಪ್ರಶ್ನೆಯಲ್ಲಿ ಏನು ಗೊಂದಲ ಇದ್ದಂಗ ಅನ್ಸ್ತದೆ ನೋಡಿ. ಅದು ಏನೋ ಒಂದ್ 20 ಕ್ವಿಂಟಲ್ 10 ಕ್ವಿಂಟಲ್ ಬೆಳಿತು ಸಂಸ್ಕರಣೆ ಮಾಡ್ಕೊಂಡ್ಬರುತ್ತೆ. ನಮ್ ಕಾರ್ಯಕ್ರಮ ಕೇಳಿ ಸರ್, ಈಗ ಮುಂದುವರಿತದೆ. ಅಲ್ಲ, ಅದನ್ನ ಅವ್ರ ಅಕೌಂಟ್ ಏನಿದೆ ಅವರು ಕೊಟ್ಟಿದ್ದೆ ಸ್ವಲ್ಪ ಸುಮ್ಮನೆ ಮಾತಾಡ್ತಾರೆ. ದೇವರಾಜ್ ಅವರೇ ನಮಸ್ಕಾರ, ನಾನು ಕ್ಯಾಪೆಕ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಶಿವಪ್ರಕಾಶ್ ಮಾತಾಡೋದು. ನೀವು ಹೇಳೋ ಕೇಳಿದಂತ ಪ್ರಶ್ನೆಯಲ್ಲಿ ತುಂಬಾ ಮಹತ್ವ ತುಂಬಿದೆ, ಅದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಎಸ್, ನೀವ್ ಹೇಳ್ತಾರ ನಾವು ಸಣ್ಣ ರೈತರು, ನಮ್ದನ್ನ ನಾವು ತಗೊಂಡು ಸಂಸ್ಕರಣೆ ಮಾಡ್ಲಿಕ್ಕೆ ಆಗಲ್ಲ, ನಮ್ಗೆ ಶಕ್ತಿ ಸಾಲದು. ನೀವು ಸರ್ಕಾರನೇ ತಗೊಂಡು ಸಂಸ್ಕರಣೆ ಮಾಡಿದ್ರೆ, ನಾವು ಸರ್ಕಾರನೇ ತಗೊಂಡು ಸಂಸ್ಕರಣೆ ಮಾಡ್ಲಿ ಅಂತ ನೀವ್ ಹೇಳ್ತಾ ಇದ್ರಿ, ಅದು ಒಳ್ಳೆಯ ಸಲಹೆ. ಆ ಸರ್ಕಾರನೇ ತಗೊಂಡು ಸಂಸ್ಕರಣೆ ಮಾಡೋದ್ರ ಬದಲ 1,000-1,000 ಜನಕ್ಕೆ ಸಂಸ್ಕರಣೆ ಮಾಡ್ಲಿಕ್ಕೆ ಸರ್ಕಾರ ಉತ್ತೇಜನ ಕೊಟ್ಟು ಸಂಸ್ಕರಣಾ ಘಟಕಗಳನ್ನ ಹಳ್ಳಿವಾರು ಹೋಬಳಿವಾರು ತಾಲೂಕುವಾರು ಹಾಕ್ಲಿಕ್ಕೆ ಸಹಾಯ ಮಾಡ್ತಾ ಇದೆಯಲ್ಲ, ಇದೇ ಈ ಯೋಜನೆಯ ಮಹತ್ವ. ಅದನ್ನ ನೀವು ತಿಳ್ಕೊಂಡಿರಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಸಂಸ್ಕರಣೆ ಮಾಡೋ ಅಂತವ್ರು ಇರ್ತಾರಲ್ಲ, ಅವ್ರಿಗೆ ನಿಮ್ಮ ಬೆಳೆಯನ್ನ ಅವ್ರಿಗೆ ನೀವು ಮಾರಾಟ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಅಲ್ಲಿ ನಿಮಗೆ ಒಳ್ಳೆ ಬೆಲೆನೂ ಸಿಗುತ್ತೆ. ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡಿರಿ. ಧನ್ಯವಾದ. ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ. ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ಸರ್ ನಮಸ್ಕಾರ, ನಾವು ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯಿಂದ. ಕೇಳಿ, ಪ್ರಶ್ನೆ ಕೇಳಿ. ಕೇಳಿ ಸರ್, ಕೃಷಿ ರಂಗದ ಮಾಹಿತಿಗಳು ನಮ್ಮ ತುಮಕೂರು ಜಿಲ್ಲೆಗೆ ಬೆಂಗಳೂರು ಆಕಾಶವಾಣಿಯಿಂದ 612 ಕಿಲೋಮೀಟರ್ ಅಲ್ಲಿ ಬರ್ತದೆ. ಅದು ನಮ್ಗೆ ಸರಿಯಾಗಿ ಪ್ರಸಾರ ಮೈಸೂರು ಬರ್ತದೆ. ಇಲ್ಲ, ಇದು ಅಲ್ಲ, ನೀವು ಸಮಯ ನೀವು ನಮ್ಗೆ ಇದ ತ್ರಾಸ ಕೊಡ್ತಾ ಇದ್ದೀರಿ. ನೀವು ಈ ಪ್ರಶ್ನೆ ಈಗ ಕೇಳಬಾರ್ದು, ನೀವು ಇನ್ನೊಂದ್ಸರಿ ಕೇಳಿ. ಮುಂದಿನ ಕರೆ. ಹಲೋ ಹಲೋ ಹಲೋ ಕೃಷಿರಂಗ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ನಾವು ರಾಯಲ್ ಚಾಕೋರ್ಗೆ ಒಂದ್ ಸ್ವಲ್ಪ ನಿರ್ದೇಶಕರು. ಹಲೋ, ಪ್ರಶ್ನೆಗಳಿ? ಸರ್, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಒಂದು ಮೂಲ. ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್, ದೀಪ್ರಕಾಶ್ ಅಂತ, ಗಬ್ಬೂರಿಂದ, ರಾಯಚೂರು ಜಿಲ್ಲಾ ಗಬ್ಬೂರು. ಸರ್, ಇದು ಸಂಸ್ಕರಣಾ ಘಟಕ ರಾಯಚೂರಲ್ಲಿ ಎಲ್ಲೆಲ್ಲಿ ಬರುತ್ತೆ ಸರ್? ಅದು ಗೌರ್ಮೆಂಟ್ ಇಂದ ಯಾವ ಸ್ಕೀಮ್ ಬರ್ತದೆ ಸರ್? ಪ್ರೈವೇಟ್ ಹೇಳ್ತಾರೆ ಸರ್, ಈಗಾಗಲೇ ಹೇಳಿದ್ರು ಸರ್. ಇನ್ನೊಮ್ಮೆ ಹೇಳಿ, ಸಂಸ್ಕರಣ ಇದು ಈ ಒಂದು ಸಂಸ್ಕರಣ. ನೀವು ಏನು ಆಹಾರ ಸಂಸ್ಕರಣೆ ಮಾಡಬೇಕು ಅಂತ ಒಂದು ಐಡಿಯಾ ಇದೆ ಇವ್ರೆ ನಿಮಗೆ? ತೊಗರಿ ಒಳ್ಳೇದು, ಒಳ್ಳೇದು. ಇಲ್ಲಿ ಕೇಳಿ, ಬಾರಿ ಒಳ್ಳೆ ನಿಮ್ಗೆ ಐಡಿಯಾ ಬಂದಿದೆ. ನಮ್ಮ ರಾಯಚೂರಲ್ಲಿ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಆಫೀಸ್ದು ನಂಬರ್ಗೆ ಒಂದು ಫೋನ್ ಮಾಡಿ, ಸ್ವಾಮಿ ನಮಗೆ PMFME ಸ್ಕೀಮ್ ಅಲ್ಲಿ ನಾನು ಸಂಸ್ಕರಣೆ ಮಾಡಬೇಕು ಅಂತ ಇದ್ದೀನಿ, ನನಗೆ ಸಹಾಯಧನದ ಡೀಟೇಲ್ಸ್ ಎಲ್ಲ ಬೇಕು ಅಂತ ಹೇಳಿ. ಈಗ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಇಲ್ಲಿ ನಾವು ತಗೊಳ್ತೀವಿ. ನಮ್ಮ ಆಫೀಸಿಂದಲೇ ನಿಮಗೆ ಕರೆ ಬರುತ್ತೆ. ಇಲ್ಲಿ ನಂಬರ್ ತಗೊಂಡು ನೀವು ಸ್ವಲ್ಪ ನಂಬರ್ ಹೇಳ್ತೀರಿ? ನಂಬರ್ ಕೊಡಿ ಸರ್, ನಂಬರ್ ಕೊಡಿ ಸರ್. ನಿಮ್ದು ಕೊಡಿ. ನಮ್ದು 99 0 01 3 0 157 ಸರ್. ಸರಿ ಬಿಡಿ ಸರ್. ಮತ್ತೊಂದು ಸರ್, ಸರ್ ಕೇಳಿ. ಒಂದು FID ಇತ್ತು ಸರ್, ಅದು ಅಮೌಂಟ್ ಬಂದಿಲ್ಲ ಸರ್. ಅದು ತೊಗರಿ ಲಾಸ್ ಆಗಿದ್ದು ಅದೇ, ಅದು ಕೂಡ ಅದು ಇದಕ್ಕೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿಲ್ಲ. ಅಲ್ಲ ಸರ್, FID ಇತ್ತು ಸರ್ ನಮ್ ಕಡೆಗೆ, ಅಮೌಂಟ್ ಬಂದಿಲ್ಲ. ಎದಕ್ಕೆ ಸರ್ ಗೌರ್ಮೆಂಟ್ ಇಂದ? ಅದು ನೀವು ಇನ್ನೊಂದ್ಸರಿ ಅಲ್ಲಿ ಜಿಲ್ಲಾ ಕೃಷಿ ಇಲಾಖೆಗೆ ಸಂಪರ್ಕ ಮಾಡಿ. ಅಲ್ಲಿ ಕೇಳಿದೆ ಸರ್, ಅದು ಗೌರ್ಮೆಂಟ್ ಇಂದ ಫಂಡ್ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಹಂಗ ಇದು ಮಾಡಿದ್ರೆ ಈಗ ಆ ವಿಷಯದ ನಾವು ಮಾತಾಡಲ್ಲ, ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ಹಲೋ ಸರ್, ಹೆಸರು ಹೇಳಿ, ಎಲ್ಲಿಂದ? ಹಲೋ, ಹೆಸರು ಹೇಳಿ, ಎಲ್ಲಿಂದ? ಸರ್, ನಾನು ಬಾಗಲಕೋಟೆಯಿಂದ AL ಬಡಿಗೇರಿ ಅಂತ ಶಿಕ್ಷಕರು ಮಾತಾಡ್ತಾ ಇದ್ದೀವಿ. ಕೇಳಿ ಬಡಿಗೇರಿ ಅವರೇ. ಸರ್, ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಜೋಳವನ್ನು, ಬಿಳಿಜೋಳವನ್ನ ಬೆಳೀತಾರೆ. ಹೌದು. ಅದನ್ನ ಯಾವ ರೀತಿ ಸಂಸ್ಕರಿಸಿ ಅದರ ಮೌಲ್ಯವನ್ನು ಹೆಚ್ಚಿಸ್ತಾರೆ? ಬಡಿಗೇರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಈಗ ಬಾಗಲಕೋಟೆ ಜಿಲ್ಲೆಯವರು, ನೀವು ಜೋಳ ಬೆಳಿತೀರಿ ಅಂತ ಹೇಳಿದ್ರಿ. ಜೋಳದ ಜೊತೆಗೆ ಅಲ್ಲಿ ದ್ರಾಕ್ಷಿ, ಒಣ ದ್ರಾಕ್ಷಿ ಇದೆ ಸರ್. ಇದೆ, ಅದು ನೀರಾವರಿ. ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಳೀತಾ ಇರೋ. ಇಲ್ಲಿ ಕೇಳಿ, ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಎಲ್ಲಾ ತರದ ಬೆಳೆಗಳಿವೆ. ನೀವು ಜೋಳದಲ್ಲಿ ಏನ್ ಸಂಸ್ಕರಣೆ ಮಾಡಬಹುದು ಅಂದ್ರೆ, ನಾನು ಆಗ್ಲೇ ಮಾತಾಡ್ತಾ ಇದ್ದಾಗ ಹೇಳಿದೆ, ಜೋಳದ ರೊಟ್ಟಿನ ಅಲ್ಲಿ ಮಾಲದಂಡೆಯಿಂದ ತಗೊಂಡೋಗಿದ್ದಂತ ಜೋಳದಿಂದ ರೊಟ್ಟಿ ಮಾಡಿ ಶಿಗ್ಗಾವಲ್ಲಿ ಅಮೆರಿಕ ಅವರಿಗೆ ಕಳಿಸ್ತಾ ಇದ್ದಾರೆ. ನೀವು ರೊಟ್ಟಿ ಮಾಡಬಹುದು, ರೊಟ್ಟಿ ಅಲ್ಲದೆ ಜೋಳದಲ್ಲಿ ಮಿಲ್ಲೆಟ್ಸ್ ಅಂದ್ರೆ ಇವಾಗ ಸಿರಿಧಾನ್ಯಗಳಂದ್ರೆ ಪರ್ಟಿಕ್ಯುಲರ್ಲಿ ಈ ಜೋಳಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡುತ್ತೆ. ಈ ಜೋಳದಿಂದ ನೀವು ಏನೇನು ಮಾಡಬಹುದು, ಅದಕ್ಕೆ ಏನೇನು ಮಷಿನರಿ ಬೇಕು ಅಥವಾ ಸಲಕರಣೆಗಳು ಬೇಕೋ ಅದನ್ನೆಲ್ಲದಕ್ಕೂ ಸಹಾಯಧನ PMFME ಸ್ಕೀಮ್ನಲ್ಲಿ ಕೊಡ್ತೀವಿ. 15 ಲಕ್ಷದವರೆಗೆ ಸಹಾಯಧನ, 50% ಪ್ರಾಜೆಕ್ಟ್ ಕಾಸ್ಟ್. ನೀವು 30 ಲಕ್ಷದ್ದು ನೀವು ಪ್ರಾಜೆಕ್ಟ್ ಹಾಕಿದ್ರೆ ಗಿರಣಿದಾಗಲಿ, ಪಾತ್ರೆ, ಪಗಾರ, ಮತ್ತೆ ಟೇಬಲ್ಸು, ಚೇರ್ಸು, ಒಂದು ಸ್ಮಾಲ್ ಶೆಡ್ಡು, ಅದರಲ್ಲಿ ಏನೇನು ಮಾಡೋಕ್ಕಾಗುತ್ತೋ ಅಂತ ಮೆಷಿನರಿಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತೀವಿ. ಅದಕ್ಕೆ PMFME ಸ್ಕೀಮಲ್ಲಿ ನಿಮ್ಮ ಅಲ್ಲಿ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ DC ಆಫೀಸು, ಇಲ್ಲ ZP ಆಫೀಸು, ಯಾರನ್ನು ಕಾಂಟ್ಯಾಕ್ಟ್ ಮಾಡಿದ್ರು ನಮ್ಮ PMFME DRPs ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಕೈ ಹಿಡಿದು ನಿಮಗೆ ಎಲ್ಲ ಥರದ್ದು DPR ಅಂತೀರಿ ನೋಡಿ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್, ಅದನ್ನು ಮಾಡಿ ಬ್ಯಾಂಕಲ್ಲಿ ಸಾಲಕ್ಕೇನು ಬೇಕೋ ಮತ್ತೆ ನಾವು ಕೊಡುವಂಥ ಸಬ್ಸಿಡಿ ನಿಮ್ಮ ಅಕೌಂಟ್ ಬರೋವರೆಗೂ ಅವ್ರ ಕೈ ಹಿಡಿದು ನಿಮಗೆ ಸಹಾಯ ಮಾಡ್ತಾರೆ. ಅದೇ ಕ್ಯಾಪೆಕ್ಸ್ ಸಂಸ್ಥೆ ಮಾಡ್ತಾ ಇರೋವಂಥ ಕೆಲಸ PMFME ಯೋಜನೆಯಲ್ಲಿ. ನಮಸ್ಕಾರ. 16 ಆಯ್ಕೆಗಳ ನಮ್ಮ ಯುವಕ ಯುವತಿಯರಿಗೆ ಈ ಒಂದು ಕೃಷಿ ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಲಿಕ್ಕೆ 16 ಅವಕಾಶಗಳು ಇದಾವೆ ಅಂತ ತಾವು ಹೇಳ್ತಾ ಇದ್ದೀರಿ. ಈಗಾಗಲೇ ಸಾವಿರಾರು ಜನ ಈ ಒಂದು ಯೋಜನೆ ಉಪಯೋಗ ಪಡ್ಕೊಂಡಿದ್ದಾರೆ. ನಮ್ಮ ಯುವಕ ಯುವತಿಯರು ಈ ಒಂದು ಯೋಜನೆ ಆರಂಭ ಮಾಡಲಿ ಅಂತಲೇ ಕೂಡ ತಾವು ಈ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀರಿ. ಹೆಸರು ಹೇಳಿ ಸರ್, ಮುಂದಿನ ಕರೆ ನೋಡೋಣ. ಹಲೋ ಹಲೋ, ಹೆಸರು ಹೇಳಿ, ಎಲ್ಲಿದ್ದ? ನಮಸ್ಕಾರ ಸರ್. ನಮಸ್ಕಾರ, ಪ್ರಶ್ನೆ ಕೇಳಿ ನೀವು. ಶ್ರೀನರಸಿಂಹ ತಾಲೂಕು ಸೋಸೈಟಿ ಗ್ರಾಮದಿಂದ ಸ್ಮಾರ ಶೆಟ್ಟಿ ಮಾಡುವ ನಮಸ್ಕಾರಗಳು ಗುರುಗಳೇ. ಪ್ರಶ್ನೆ ಕೇಳಿ ಸರ್. ಈಗ ನಾನು ಕುಸುಕಿ ಬೇಸಾಯದಲ್ಲಿ ಮುಚ್ಕಿನ ಜೋಳ ಬೆಳೆದು ಮೇವು ಕೊಟ್ಬಿಡ್ತಾ ಇದ್ದೇನೆ, ಒಂದ್ ಪಾಯಿಂಟ್. ನೀರಾವರಿಯಲ್ಲಿ ಭತ್ತ ಒಂದ್ ಬೆಳೀತಾ ಇದ್ದೀನಿ, ಅದನ್ನ ಮೌಲ್ಯಮಾಪನ ಯಾವ ರೀತಿ ಮಾಡುದು ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಗುರುಗಳೇ. ಆಯ್ತು, ಉತ್ತರ ಕೊಡ್ತಾರೆ. ನೀರಾವರಿಯಲ್ಲಿ ಭತ್ತ ಬೆಳೀತಾರಂತೆ, ಅದು ಯಾವ ತರ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಒಂದು ಮುಸ್ಕಿನ ಜೋಳ ಯಾವ್ದು ಮತ್ತೆ ಭತ್ತದ ಯಾವ್ದು ಅಂತ ಹೇಳ್ತಾರೆ, ಮಾತಾಡಿ ಶಿವಕುಮಾರ್ ಅವರು ಕೇಳಿ. ಈಗಾಗಲೇ ವ್ಯವಸ್ಥಾಪಕ ನಿರ್ದೇಶಕರು ಹಿಂದೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು, ಯಾವುದೇ ಈಗ ಹೊಸದಾಗಿ ಏನು ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಬೆಳೆಗಳಲ್ಲಿ ಹಿಂದೆ ನಿಮ್ಮ ಅಜ್ಜಿ ತಾತ ಇದ್ದಾಗ ಯಾವ ಪದಾರ್ಥಗಳನ್ನು ಮಾಡ್ತಿದ್ರು ಅವೆಲ್ಲ ಪದಾರ್ಥಗಳಲ್ಲಿ ಮೌಲ್ಯವರ್ಧನೆ ಮಾಡೋಕ್ಕೆ ಅವಕಾಶ ಇದೆ. ಈಗ ಅಕ್ಕಿ ಭತ್ತ ಹೇಳಿದ್ರೆ ಭತ್ತವನ್ನು ನೀವು ಗದ್ದೆನಲ್ಲೇ ಮಾರೋದ್ರ ಬದಲು ಅದನ್ನು ತಂದು ಒಣಗಿಸಿ ಕಣದಲ್ಲಿ ಒಣಗಿಸಿ ಅದಾದಮೇಲೆ ಅದನ್ನು ಮಿಲ್ ಮಾಡಿ ಗ್ರೇಡಿಂಗ್ ಮಾಡಿ ಅಕ್ಕಿಗಳನ್ನು ಅಕ್ಕಿನ ಮಾರಿದ್ರೆ ಒಂದು ರೇಟ್ ಸಿಗುತ್ತೆ, ಅದು ಒಂದು ಕೂಡ ಸಂಸ್ಕರಣೆ ಆಗ್ತದೆ. ಮೌಲ್ಯವರ್ಧನೆ ಮಾಡಬೇಕಾದಾಗೆ ಆ ಗ್ರೇಡಿಂಗ್ ಮಾಡೋದನ್ನು ಪ್ಯಾಕಿಂಗ್ ಮಾಡಿ ಒಂದು ಬ್ರ್ಯಾಂಡಿಂಗ್ ಮಾಡಿ ಮಾರೋಕ್ಕೂ ಅವಕಾಶ ಇದೆ, ಹಾಗಾಗಿ ಅದನ್ನು ಮಾಡೋಕ್ಕಾಗ ಇದೆ. ಮತ್ತು ಮುಸ್ಕಿನ ಜೋಳದಲ್ಲಿ ಹೇಳ್ತಿದ್ರಿ, ಮುಸ್ಕಿನ ಜೋಳದಲ್ಲಿ ಕೇವಲ ಬರೀ ಜೋಳವನ್ನು ಏನು ಪೌಲ್ಟ್ರಿ ಸಾಗಾಣಿಕೆಗಾಗಿ ಫೀಡ್ಗೆ ಕೊಡುವಂಥ ಜೋಳವನ್ನು ಬೆಳೆಯೋದ್ರ ಬದಲು ಬೇಬಿ ಕಾರ್ನ್ ಬೆಳೀತಾರೆ, ಸ್ವೀಟ್ ಕಾರ್ನ್ ಬೆಳೀತಾರೆ, ಈ ಥರದನ್ನು ಬೆಳೆಗಳಿಗೆ ಹೋಗೋದ್ರಿಂದ ಹೆಚ್ಚಿನ ಲಾಭ ಇಳುವರಿಯನ್ನು ಪಡೆದುಕೊಳ್ಳೋಕ್ಕೆ ಲಾಭವನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಮತ್ತು ಅದು ಕನ್ಸಂಪ್ಷನ್ ಕೂಡ ಹೆಚ್ಚಿಗೆ ಗಣನೀಯವಾಗಿ ನಗರ ಪ್ರದೇಶಗಳಲ್ಲಿ ಆಗೋದ್ರಿಂದ ಬಳಕೆಗೆ ಸಾಧ್ಯ ಆಗ್ತದೆ. ಒಂದು ಎರಡನೇದು, ನಿಮ್ಮ ಜಿಲ್ಲೆಗಳಲ್ಲಿ ಬೆಳೀತಾ ಇರುವಂಥ ಬೆಳೆಗಳಿಗೆ ಯಾವೆಲ್ಲ ಹೊಸ ಪದಾರ್ಥಗಳನ್ನು ಮಾಡೋಕ್ಕೆ ಅವಕಾಶ ಇದೆ ಅನ್ನೋದನ್ನು ತಮ್ಮ ಜಿಲ್ಲೆಯಲ್ಲಿರುವಂಥ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹೋದರೆ ಅಲ್ಲಿ ಸಾಕಷ್ಟು ಪದಾರ್ಥಗಳನ್ನು ಅಲ್ಲೇ ಅಡುಗೆ ಮಾಡಿ ಅಥವಾ ಬೇರೆ ಕನ್ಫೆಕ್ಷನರಿ ಪ್ರಾಡಕ್ಟ್ಸ್ಗಳನ್ನು ಮಾಡಿ ನಿಮಗೆ ತೋರಿಸ್ಕೊಡ್ತಾರೆ, ಅದನ್ನು ಸೌಲಭ್ಯವನ್ನು ನೀವು ಪಡ್ಕೋಬೋದು. ಮತ್ತು ಅದನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಸೌಲಭ್ಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಇದೇ ಯೋಜನೆಯಲ್ಲಿ ಕೂಡ ಸ್ಥಾಪನೆ ಮಾಡಿದ್ದೀವಿ, ಅಲ್ಲಿ ಕೂಡ ನೀವು ಸಂಸ್ಕರಣೆ ಮಾಡ್ಕೊಂಡು ಬರೋದಕ್ಕೂ ಅವಕಾಶ ಇದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ, ತುಂಬಾ ಮಹತ್ವವಾದ ಒಂದು ವಿಷಯವನ್ನ ಇವತ್ತು ನಾವು ನೇರ ಪ್ರಸಾರದಲ್ಲಿ ಮಾಡ್ತಾ ಇದ್ದೇವೆ. ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ನಮಸ್ತೆ. ನಮಸ್ಕಾರ ಸರ್, ನಾನು ವಿಜಯಪುರ ಜಿಲ್ಲೆ ಹಿಂದಿ ತಾಲೂಕು ಹಂಜಿ ಗ್ರಾಮದಿಂದ ಸುರೇಶ್ ಹೋಗಾರತ್ ಮಾತಾಡೋ ಸರ್. ಪ್ರಶ್ನೆ ಕೇಳಿ ಸರ್. ನಮ್ದು ಒಂದು 200 ಎಕರೆ ನಿಂಬೆ ಇದೆ ಸರ್. ಏನು 200 ಎಕರೆ ನಿಂಬೆ? ನಿಂಬೆ 200 ಬಡ್ಡಿ ನಿಂಬೆ ಗಿಡ ಇದೆ ಸರ್. 200 ನಿಂಬೆ? ಹಾ ಸರ್. ಅದು ಸ್ವಲ್ಪ ಜಾಸ್ತಿ ಕಾಯಿಗಳು ಆಗೋದಿಲ್ಲ ಸರ್, ಮಾಹಿತಿ ಅದರಿಂದ ಏನ್ ಪರಿಹಾರ? ಅಲ್ಲ, ಇದು ನಮ್ದು ಸಂಸ್ಕರಣೆ ಮಾಡದಿದ್ರೆ ನಾವು ಹೇಳ್ತಿದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ, ನೀವು ಈ ಕಾರ್ಯಕ್ರಮ ಸಂಬಂಧ ಇಲ್ಲ. ಆದ್ರೆ ನೀವು ನಿಂಬು ಉತ್ಪನ್ನಗಳ ಸಂಸ್ಕರಣೆ ಬಗ್ಗೆ ವಿಚಾರ ಮಾಡಿ ನಿಮ್ಮ ಜಿಲ್ಲಾ ಕೃಷಿ ತೋಟಗಾರಿಕಾ ಮತ್ತೆ ಕೃಷಿ ನಿರ್ದೇಶಕರನ್ನು ಸಂಪರ್ಕ ಮಾಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ. ಹಲೋ ಸರ್. ತುಂಬಾ ಮಹತ್ವವಾದ ವಿಷಯ, ಕೃಷಿ ಸಂಸ್ಕರಣಾ ಘಟಕ ಸ್ಥಾಪನೆ ಮಾಡಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಯುವಕ ಮತ್ತು ಯುವತಿಯರು ಈ ಒಂದು ಕಾರ್ಯಕ್ರಮವನ್ನ ಆರಂಭಿಸಬಹುದು. ಹೆಸರು ಹೇಳಿ, ಎಲ್ಲಿಂದ? ಬೆಳಗ್ಗೆ ತಾಲೂಕು ಕಾತ್ರಿಕಿಂದ ರೀ. ನಾವು ಸ್ವಯಂ ಹೆಸರು ಅದನ್ನ ಹೆಂಗ ಇಡಬೇಕು? ಬಾರ್ನ ಇಡಬೇಕಂತೀವ್ರಿ. ಬಾರ್ಲಿ ಬರ್ನ ಮಾಡ್ಬೇಕಂತ ಹೆಂಗ್ ಮಾಡ್ಬೇಕು ಅಂತ ಹೇಳ್ಬೇಕ್ರಿ. ಬಾರ್ಲಿ ನೋಡ್ರಿ, ಬಾರ್ಲಿ ಬೆಳಿತಾರಂತೆ. ಬಾರ್ಲಿ ಬೆಳಿತಾ ಇದ್ದೀರಾ? ಸೋಯಾಬೀನ್ ಬೆಳಿತಾ ಇದ್ದೀರಿ. ಸೋಯಾ ಉತ್ಪನ್ನ ನೀವು ತಯಾರು ಮಾಡಬಹುದಲ್ಲ ನೋಡ್ರಿ, ಇಡಬೇಕಂತ ಹೇಳ. ಹ್ಮ್, ಅದಕ್ಕ ಹೆಂಗ್ ಇಡಬೇಕ್ರಿ? ಅವನ ಸಂಗ್ರಹ ಮಾಡಂತ್ರಿ. 16 ಉತ್ಪನ್ನಗಳ ಸಂಸ್ಕರಣೆ ಮಾಡಲಿಕ್ಕೆ ತಮಗೆ ಅವಕಾಶ ಇದೆ. ಹೇಳಿ ಸರ್. ಶಿವಪ್ರಕಾಶ್ ಅವರು ಹೇಳ್ತಾರೆ. ಈಗ ಸೋಯಾಬೀನ್ ನೀವು ಬೆಳೀತಾ ಇದ್ದೀರಿ, ಸೋಯಾಬೀನ್ ನೀವು ಮಾರ್ಕೆಟಲ್ಲಿ ಮಾರಿದ್ರೆ ಒಂದು ಬೆಲೆ ಇರುತ್ತೆ. ಈಗ ನಮ್ಮ ಆಕಾಶವಾಣಿ ಈ ಕಾರ್ಯಕ್ರಮದಲ್ಲಿ ನಾವು ಯಾವ್ದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಅಂದರೆ ಆ ಸೋಯಾಬೀನ್ನೇ ನೀವು ಸಂಸ್ಕರಣೆ ಮಾಡಿದಾಗ, ಆಹಾರ ಸಂಸ್ಕರಣೆ ಅನ್ನೋ ಒಂದು ಪದ ನಾವು ಯೂಸ್ ಮಾಡ್ತಾ ಇದ್ದೀವಿ. ನೀವು ಆಹಾರ ಸಂಸ್ಕರಣೆ ಮಾಡಿದಾಗ ಎಣ್ಣೆ ಬೀಜ, ಎಣ್ಣೆ ಬೀಜನ ನೀವು ಎಣ್ಣೆ ತೆಗೆದು ಮಾರಿದ್ರೆ, ಸೋಯಾಬೀನ್ ಮಾರಿದ್ರೆ ಒಂದು ಬೆಲೆ ಸಿಗುತ್ತೆ, ಬಟ್ ಎಣ್ಣೆ ಬೀಜನ ತೆಗೆದು ಎಣ್ಣೆ ಮಾಡಿ ಮಾರ, ಈ ಎಣ್ಣೆ ಮಾಡೋ ಅಂತ ಒಂದು ಕೆಲಸ ಇದೆಯಲ್ಲ, ಅದನ್ನ ನಾವು ಸಂಸ್ಕರಣೆ ಅಂತೀವಿ, ಆಹಾರ ಸಂಸ್ಕರಣೆ ಅಂತೀವಿ. ಆಯ್ತಲ್ಲ, ಅದಕ್ಕೆ ಎರಡರಷ್ಟು ಬೆಲೆ ಸಿಗಬಹುದು, ಮೂರಷ್ಟು ಸಿಗಬಹುದು. ಅದಕ್ಕೆ ಡೈರೆಕ್ಟಾಗಿ ನೀವು ಬೆಳೆನೇ ಮಾರೋದ್ರ ಬದಲು ಅದನ್ನು ಆಹಾರ ಸಂಸ್ಕರಣೆ ಮಾಡಿ ಮಾರಿ, ನೀವು ಮಾಡ್ತಾ ಇಲ್ಲ ರೈತರಂದ್ರೆ ನಿಮ್ಮ ಮಕ್ಕಳಾದರೂ ಮಾಡಲಿ ಅಂತ ನಾವು ನಿಮಗೆ ಈ ಯೋಜನೆದ ಒಂದು ಎಲ್ಲ ಡೀಟೇಲ್ಸನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ಆಹಾರ ಸಂಸ್ಕರಣೆ ಮಾಡಿ ಎಣ್ಣೆ ಬೀಜದ ಗಾಣಗಳು ಹಾಕ್ಕೊಂಡು ಎಣ್ಣೆಯನ್ನು ಮಾಡಿ ಮಾರಿ, ಆವಾಗ ನಿಮಗೆ ಮೌಲ್ಯವರ್ಧನೆ ಹೆಚ್ಚಿನ ಲಾಭ ಸಿಗುತ್ತೆ ಅಂತ ನಾವು ಹೇಳ್ತಾ ಇರೋದು. ಧನ್ಯವಾದಗಳು. ಓಕೆ, ಮುಂದಿನ ಕರೆಯನ್ನು ನೋಡೋಣ. ಕಾರ್ಯಕ್ರಮ ಕೇಳ್ತಾ ಇರಿ ತಾವು, ಮುಂದಿನ ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ, ಕೇಳಿ, ಪ್ರಶ್ನೆ ಕೇಳಿ. ತ್ರಿಮೂರ್ತಿ ಅವರಿಗೆ ನಮಸ್ಕಾರ ಸರ್, ನಾನು ನಮಸ್ಕಾರ, ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ. ಸರ್, ಎರಡು ಪ್ರಶ್ನೆ ಇದೆ. ಒಂದು ಅಧಿಕಾರಿಗಳಿಗೆ ಸರ್, ತಾವು 15 ಲಕ್ಷ ಸಬ್ಸಿಡಿ ಅಂತ ಹೇಳಿದ್ರಲ್ಲ, ಹೌದು, ಇದು ಯಾವ ಯಾವ ಘಟಕಗಳಿಗೆ ಅನ್ವಯಿಸ್ತದೆ ಸರ್? ತಾವು ಯಾವ್ಯಾವ ಬೆಳೆ ಬೆಳಿತೀರಲ್ಲ ಅದನ್ನು ನೋಡ್ಕೊಳ್ಳಿ ನೀವು ಮೊದ್ಲೇ. ನಂಜನಗೂಡಿನವ್ರೇ, ಯಾವ್ದು ಇಲ್ಲ ಅನ್ನೋದಿಲ್ಲ, ನೀವು ಏನ್ ಮಾಡ್ಬೇಕಂತ ಆಹಾರ ಸಂಸ್ಕರಣೆ ನಾನು ಆಗ್ಲೇ ಮಾತಾಡಿದ್ ಇಲ್ಲಿ ಕೇಳಿ. ರಾಜ್ಯಾದ್ಯಂತ ಒಂದೊಂದು ಜಿಲ್ಲೆಗೆ ಒಂದೊಂದು ಬೆಳೆ ಇರ್ತದೆ, ಸರ್ವರಿಗೂ ಅನುಕೂಲವಾಗಂತ ನಾನು ಕೇಳ್ತಾ ಇರೋದು ಸರ್. ಆಯ್ತು, ಒಳ್ಳೇದು, ಇಲ್ಲಿ ಕೇಳಿ. ಈಗ ಮೊದಲು ಒಂದು ಡಿಸ್ಟ್ರಿಕ್ಟ್ಗೆ ಒಂದು ಬೆಳೆಗೆ ಅಂತ ODOP ಅಂತ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿತ್ತು. ಅದನ್ನ ಒಂದು ಡಿಸ್ಟ್ರಿಕ್ಟಲ್ಲಿ ಒಂದೇ ಪ್ರಾಡಕ್ಟ್ಗೆ ಸರಿ ಹೋಗಲ್ಲ ಅಂತ ನೀವು ಯಾವ ಡಿಸ್ಟ್ರಿಕ್ಟಲ್ಲಿ ಯಾವ ಆಹಾರ ಸಂಸ್ಕರಣೆ ಘಟಕ ಹಾಕಿದ್ರು ನಾವು 15 ಲಕ್ಷವರೆಗೆ ಸಬ್ಸಿಡಿ ಕೊಡ್ತೀವಿ. ನಿಮ್ಮ ಮನಸ್ಸಲ್ಲಿ ಯಾವುದಿದೆ ಹೇಳಿ, ನಂಜನಗೂಡ ರಸಬಾಳೆನ ನೀವು ಅದರಿಂದ ರಸಾಯನ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಅಮೆರಿಕಕ್ಕೆ ಬರ್ತೀರಾ, ನಾವು ಕೊಡ್ತೀವಿ ನಿಮಗೆ ಅದಕ್ಕೆ 15 ಲಕ್ಷ. ಉದಾಹರಣೆ ಒಂದದು, ಅದು ಒಂದು ಉದಾಹರಣೆ. ನೀವು ಎಷ್ಟು ಬೇಕಾದ್ರೂ ಮಾಡಬಹುದು. 1,000 ಕ್ಯಾಟಗರಿ ಸವೆ ಇಲ್ಲಿ ನಮ್ಮ ಹತ್ರ ಆಲೆ 6,000 7,000 ಜನಕ್ಕೆ ಕೊಟ್ಟು ಫೇಮಸ್ ಆಗಿರೋದು ನಂಜನಗೂಡ ರಸಬಾಳೆ, ಅದು ದೇವರಸಲ್ಲಿಗೆ ಫೇಮಸ್ ಅದು. ಆಯ್ತು, ಎರಡನೇ ಪ್ರಶ್ನೆ ಗುರುಗಳೇ, ಹೇಳಿ. ಅಕಸ್ಮಾನಿಗೆ ತಿಮ್ಮಪ್ಪ ಗೌಡ್ರಿಗೆ ಸರ್ ದಯಮಾಡಿ ಅನುಪಮ ಮೀನಾಮ್ ಅವರು ಸಚಿವರುಗಳನ್ನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕೊಡ್ತಿದ್ರು. ಇಬ್ಬರು ಸಚಿವರನ್ನ ಕೊಟ್ಟಿದ್ರೆ, ಒಬ್ರು ಆರೋಗ್ಯ ಸಚಿವರು, ಇನ್ನೊಬ್ರು ಕೃಷಿ ಸಚಿವರು. 30 ಜನ ಸಚಿವರನ್ನ ತಾವು ಕರ್ಕ ಬಂದಿಲ್ಲ, ದಯವಿಟ್ಟು ತಿಂಗಳು ಒಬ್ಬರನ್ನ ಕೊಡಿ ಸರ್. ಬೇರೆ ಬೇರೆ ಇಲಾಖೆಗಳಿಗೆ ಸಮಸ್ಯೆಗಳಿರ್ತೀವಿ ಅದರ ಬಗ್ಗೆ. ಆಯ್ತು, ನಿಮ್ಮ ಮನವಿಯನ್ನ ನಾವು ವಿಚಾರ ಮಾಡ್ತೇವೆ ಮುಂದಿನ. ಕುಮಾರ್ ಸರ್, ನನ್ನ ಮನವಿ ಆಗಿದೆ, ನಾನು ಹಿಂಗೆ ಹೇಳ್ತಾ ಇರೋದು ನೀವು ಹಿಂಗೆ ಕೇಳ್ತಾ ಇರೋದಾಗಿದೆ, ಹೊಸ ವರ್ಷದಿಂದ ದಯಮಾಡಿ ಮಾಡಿ. ಆಯ್ತು, ಮಾಡ್ತೇವೆ. ತಮ್ಮ ಸಂಸ್ಕರಣೆ ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ, ಹೆಸರು ಹೇಳಿ ಸರ್, ಎಲ್ಲಿಂದ? ನಾವು ಬೆಳಗಾವಿ ಜಿಲ್ಲಾ ಅಗ್ನಿ ತಾಲೂಕ ಕಟಗೇರಿಂದ ಅಡಿಯಪ್ಪ ಅಗಲೇ ಮಾತಾಡೋದು ಸರ್. ಕೇಳಿ ಅಡಿಯಪ್ಪ ಅವರೇ. ನಾವು ಉಳ್ಳಾಗಡ್ಡಿ ಹಾಕಿದೀವಿ ಸರ್. ಹೌದು, ಈಗ ನಮ್ಗೆ ತೆಗಿಲಕ್ ಬಂದವ, ಅದನ್ನ ಹೆಂಗ್ ಸಂಸ್ಕರಣೆ ಮಾಡಬೇಕು ಇಟ್ಕೋಬೇಕಾದ್ರಿ ನಾವು ಈಗ? ಕೇಳಿ ಕೇಳಿ. ಉಳ್ಳಾಗಡ್ಡಿ ಒನಿಯನ್, ಅದೇ ಈರುಳ್ಳಿ. ಈಗ ನೋಡಿ, ಉಳ್ಳಾಗಡ್ಡಿ ಸಂಸ್ಕರಣೆ ಅಂದ ತಕ್ಷಣ ಅದನ್ನು ಎಲ್ಲೋ ಒಂದು ಕೋಲ್ಡ್ ರೂಮಲ್ಲೋ ಇಟ್ಟು ಪ್ರಿಸರ್ವ್ ಮಾಡೋದು, ಬೆಲೆ ಬಂದಾಗ ಮಾರೋದು, ಆ ಥರದ ಅರ್ಥದಲ್ಲಿ ತಗೋಬೇಡಿ. ಅದನ್ನು ಪರಿವರ್ತಿಸ್ಬೇಕು. ಆಹಾರ ಸಂಸ್ಕರಣೆ ಈ ಉಳ್ಳಾಗಡ್ಡಿನ ನೋಡಿ, ಭಾವನಗರ ಅಂದ್ಬಿಟ್ಟು ಗುಜರಾತಲ್ಲಿ ಒಂದು 80 ಫ್ಯಾಕ್ಟ್ರಿಗಳಿವೆ, ಉಳ್ಳಾಗಡ್ಡಿನ ಡಿಹೈಡ್ರೇಟ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ. ಅಂಥದ್ದು ಬೆಳಗಾವಿನಲ್ಲಿ ಯಾರು ಮಾಡ್ತಾ ಇರೋರಿಗೆ ನಿಮ್ಮ ಬೆಳೆಯನ್ನು ಅವ್ರು ಕೊಟ್ಟರೆ ನಿಮಗೆ ಒಳ್ಳೆ ಬೆಲೆ ಸಿಗುತ್ತದೆ. ಅಥವಾ ನೀವೇ ಮಾಡ್ತೀರಿ ಅಂದರೆ ಡಿಹೈಡ್ರೇಟಿಂಗ್ ಯೂನಿಟ್ ಅಂತ ಮಾಡ್ತಾರೆ ಆಹಾರ ಸಂಸ್ಕರಣೆಯಲ್ಲಿ, ಅದಕ್ಕೆ ಸ್ವಲ್ಪ ನೀವು ಕೈ ಹಾಕ್ಬಹುದು ಅನ್ಸುತ್ತೆ. ಅಂತದ್ದಿದ್ರೆ ನಮ್ಮ JD ಯೋಜನೆಗಳಿದ್ದಾವೆ, ತಮಗೆ ಸಹಾಯವಾಣಿಯನ್ನು ಕೂಡ ನಾ ಹೇಳ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ಕೊಡ್ತೇವೆ ಕೊಡ್ತೇವೆ ಮುಂದಿನ ಕರೆ. ಹಲೋ ಕೃಷಿರಂಗ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ಭೀಮರಾಯನ್ ಅಂತ, ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿಂದ. ಕೇಳಿ ಸರ್, ಆಹಾರ ಸಂಸ್ಕರಣೆ ಬಗ್ಗೆ. 16 ಸಂಸ್ಕರಣಾ ಘಟಕಗಳ ಸ್ಥಾಪಿಸಲಿಕ್ಕೆ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಹೇಳಿದ್ವಿ ಸರ್. ಶಿವಕುಮಾರ್ ಅವರು ಹೇಳಿ ಸರ್ ಸ್ವಲ್ಪ. ಆಹಾರ ಸಂಸ್ಕರಣೆ ಅಂತಂದ್ರೆ ಒಂದೇ ಬೆಳೆಗಾಗಲಿ ಸೀಮಿತ ಅಲ್ಲ ಇದು. ನಿಮ್ಮ ಪ್ರದೇಶದಲ್ಲಿ ಯಾವ ಬೆಳೆಯನ್ನ ನೀವು ಬೆಳಿತೀರೋ ಆ ಬೆಳೆಯನ್ನ ಹಾಗೆ ಮಾರೋದ್ರ ಬದಲು ಒಂದು ಸಂಸ್ಕರಣೆ ಮಾಡಿ ನಂತರದ ಫಾರ್ಮ್ಗೆ ರೂಪಕ್ಕೆ ಅದನ್ನು ತಗೊಂಡೋಗಿ ಮಾರಾಟ ಮಾಡಿದ್ರೆ ಅದನ್ನೇ ಆಹಾರ ಸಂಸ್ಕರಣೆ ಅಂತ ಹೇಳ್ತೀವಿ. ಹತ್ತಾರು ಯೋಜನೆಗಳಿಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಈಗಾಗಲೇ ಕನಿಷ್ಠ ಒಂದು 6,500 ಜನ ನಿಮ್ಮಂತ ಒಬ್ಬ ಯುವಕರು ಈಗಾಗಲೇ ತಮ್ಮದೇ ಆದ ಒಂದು ಘಟಕಗಳನ್ನು ಸ್ಥಾಪಿಸಿ ಯಶಸ್ವಿಯನ್ನ ಕಂಡಿದ್ದಾರೆ. ರಾಜ್ಯ ಸರ್ಕಾರ ಕೂಡ ಅದನ್ನ ಅತಿ ಖುಷಿಯಿಂದ ಹೇಳ್ತಾ ಇದೆ. ಕೆಳಗರೆ ನಮ್ಮ ಕಾರ್ಯಕ್ರಮದ ಸಮಯ ಮುಗಿತಾ ಇದೆ. ಕೆಲವರಿಗೆ ಈ ಒಂದು ಸಂಪರ್ಕ ಸಂಖ್ಯೆ ಬೇಕಾಗಿದೆ, ಸಹಾಯವಾಣಿ ಸಂಖ್ಯೆ, ದಯವಿಟ್ಟು ಬರ್ಕೊಳ್ಳಿ. 080 ಇದು ಎಸ್ ಟಿ ಡಿ ಕೋಡ್, 080-222-7112. ಇನ್ನೊಮ್ಮೆ 222-7112. ಇನ್ನೊಂದು ಸಂಖ್ಯೆ 93, ಮತ್ತೊಂದು ಸಂಖ್ಯೆ 96, ಮತ್ತೊಂದು ಸಂಖ್ಯೆ 97. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವ್ಯವಸ್ಥಾಪಕ ಕೆಪೆಕ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಸಿಎನ್ ಶಿವಪ್ರಕಾಶ್ ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಇನ್ನೊಬ್ಬ ಕೆಪೆಕ್ನ ಜಂಟಿ ನಿರ್ದೇಶಕರಾದ ಶಿವಕುಮಾರ್ ಹೆಚ್ಕೆ ಅವರಿಗೂ ಧನ್ಯವಾದಗಳು ಸರ್. ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಈ ವಿಷಯವಾಗಿ ರೈತರ ಸಂದೇಹಗಳಿಗೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತರಿಸಿದವರು ಕೆಪೆಕ್ ಇದರ ವ್ಯವಸ್ಥಾಪಕ ನಿರ್ದೇಶಕರಾದ ಸಿಎನ್ ಶಿವಪ್ರಕಾಶ್ ಹಾಗೂ ಕೆಪೆಕ್ ಇದರ ಜಂಟಿ ಕೃಷಿ ನಿರ್ದೇಶಕರಾದ ಶಿವಕುಮಾರ್ ಎಚ್ಕೆ ಅವರು. ಕಾರ್ಯಕ್ರಮ ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಸಹಕಾರ ರಾಜಲಕ್ಷ್ಮಿ ರಾಜೀವ್ ಹಾಗೂ ಸುಧಾರಣಿ ಟಿ. ತಾಂತ್ರಿಕ ನೆರವು ಗ್ರೀಷ್ಮ ಹಾಗೂ ಜಿ ಮೋಹನ್ ರಾಜ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನಿನ್ ಕಾರ್ಯಕ್ರಮವು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. 102.2 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿಯ ಹಾಸನ ಕೇಂದ್ರ. ಸ್ಟುಡಿಯೋದಲ್ಲಿ ಈಗ ಸಮಯ ಸರಿಯಾಗಿ 7:21:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ಕೈಗೊಳ್ಳಬೇಕಾದಂತಹ ಉತ್ತಮ ಬೇಸಾಯ ಕ್ರಮಗಳು ಏನು ಅನ್ನೋದನ್ನ ನೋಡೋಣ. ತೆಂಗು ಒಂದು ಬಹುವಾರ್ಷಿಕ ಬೆಳೆ. ಒಂದೇ ಜಾಗದಲ್ಲಿ ಹಲವು ವರ್ಷಗಳು ಬೆಳೆಯೋದ್ರಿಂದ ಉತ್ತಮ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಪೋಷಕಾಂಶ ನಿರ್ವಹಣಾ ಕ್ರಮಗಳು ಜೊತೆಗೆ ಕೀಟರೋಗಗಳ ನಿಯಂತ್ರಣ ಇವೆಲ್ಲವನ್ನ ಮಾಡೋದ್ರಿಂದ ಉತ್ತಮವಾದಂತಹ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಉಳುಮೆ ಮಾಡುವ ವಿಧಾನವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡುವುದನ್ನು ಕಡಿಮೆ ಮಾಡಬೇಕಾಗತ್ತೆ. ಟ್ರ್ಯಾಕ್ಟರ್ನಿಂದ ಆಳವಾದ ಉಳುಮೆಯನ್ನು ಮಾಡೋದ್ರಿಂದ ತೆಂಗಿನ ಬೇರುಗಳಿಗೆ ಹಾನಿ ಉಂಟಾಗುತ್ತೆ. ಟ್ರ್ಯಾಕ್ಟರ್ನ ಭಾರಕ್ಕೆ ತೋಟದ ಮಣ್ಣು ಗಟ್ಟಿಯಾಗಿ ರೋಗ ಹರಡುವಿಕೆಗೆ ಸಹಾಯ ಆಗುತ್ತೆ. ಹಾಗಾಗಿ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡುವುದನ್ನು ಕೈಬಿಡಬೇಕು. ಎತ್ತುಗಳ ಸಹಾಯದಿಂದ, ಹಸುಗಳ ಸಹಾಯದಿಂದ, ಹ್ಯಾಂಡ್ ಕಲ್ಟಿವೇಟರ್ ಇಲ್ಲವೇ ಟಿಲ್ಲರ್ಗಳ ಮುಖಾಂತರ ಉಳುಮೆಯನ್ನು ಮಾಡುವುದು ಬಹಳ ಒಳ್ಳೆಯದು. ತೆಂಗಿನಲ್ಲಿ ಅತಿಯಾದ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡಿದರೆ ಬಹಳ ಅಪಾಯಕಾರಿ ಮಣ್ಣಿಗೆ ಹಾಗೂ ಬೆಳೆಗೆ. ಇನ್ನು